ಒಂದು ಎರಡು ಬೆಕ್ಕಿದ್ರೆ ನಿಮ್ಮ ಬೆಕ್ಕಿಗಿನ ತಂಟೆಗೆ ಹೋಗುವುದಿಲ್ಲ, ಒಂದು ನಾಯಿ ಇದ್ರೆ ನಾಯಿಯ ತಂಟೆ ಬರೋದಿಲ್ಲ ಹೆಬ್ಬಾವು, ಕೋಳಿಗಳು ಮೂರ್ನಾಲ್ಕು ಇದ್ರೆ ಬರೋದಿಲ್ಲ, ಹತ್ತು ಹದಿನೈದು ಇದ್ರೆ ಬರ್ತವೆ. ಇಲ್ಲಿ ಏನಾಗ್ತಂದ್ರೆ ನಾವು ತುಂಬಾ ಮುದ್ದು ಮಾಡಿ ಈ ಬೆಕ್ಕುಗಳನ್ನ ಒಂದೊಂದು ಮನೆಯಲ್ಲಿ ಹತ್ತು ಹದಿನೈದು ಸಾಕ್ತಾರೆ. ಈ ಸಾಕಿದಾಗ ಈ ಬೆಕ್ಕುಗಳೇನ್ ಮಾಡ್ತಾವಂದ್ರೆ, ಬೆಕ್ಕುಗಳು ಆ ಪ್ರದೇಶದ ಇತರ ಜೀವರಾಶಿಗಳ ವಂಶಕ್ಕೆ ವಂಶನಾಶಕ್ಕೆ ಕಾರಣ ಆಗ್ತವೆ. ನಮ್ಗೆ ಗೊತ್ತಿಲ್ಲದೆ ಅವುಗಳು ಹೋಗ್ತವೆ, ಕೀಟಗಳ ನಾಶ ಮಾಡ್ತವೆ, ಅವುಗಳ ವಾಸಸ್ಥಾನವನ್ನು ನಾಶ ಮಾಡ್ತವೆ. ಪ್ರಕೃತಿಗೆ ಒಂದು ಸೂಕ್ಷ್ಮ ಜೀವಿಯಿಂದ ಆನೆಯವರೆಗೆ ಬಹಳ ಅಗತ್ಯ. ಆ ಉದ್ದೇಶದಿಂದಲೇ ಅವುಗಳನ್ನೆಲ್ಲ ಸೃಷ್ಟಿಸಿದೆ. ನಮ್ಗೆ ಗೊತ್ತಿಲ್ಲ ನಾವು ಈ ಪರಿಸರಕ್ಕೆ ಒಂದೇ ಬೆಕ್ಕು ಸಾಕಬೇಕು, ಒಂದೇ ನಾಯಿ ಸಾಕಬೇಕಂತ ನಮ್ಗೆ ಗೊತ್ತಿಲ್ಲ. ನಮಗೆ ಪ್ರೀತಿ ಅತಿ ಆದಾಗ ಹತ್ತು ಬೆಕ್ಕುಗಳನ್ನು ಸಾಕ್ತೀವಿ. ಈ ಹತ್ತು ಬೆಕ್ಕುಗಳು ಏನ್ ಮಾಡ್ತವೆ, ಮನೆಯೊಳಗಿನ ಇಲಿಯನ್ನು ಹಿಡಿಯುವುದಿಲ್ಲ, ನಾವು ಪೆಡಿಗ್ರಿ ಕೊಡ್ತೀವಿ, ಹೊರಗೆ ಬಂದು ಆಟ ಆಡ್ಲಿಕ್ಕೆ ಬೇರೆ ಜೀವಿಗಳನ್ನ ನಾಶ ಮಾಡ್ತವೆ. ಈ ಪ್ರಕೃತಿ ಏನ್ ಮಾಡುತ್ತೆ, ಆ ಜೀವಿಗಳ ನಾಶವನ್ನ ನೋಡಿ ಈ ಬೆಕ್ಕುಗಳ ವಂಶವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಹೆಬ್ಬಾವುಗಳನ್ನು ಬಿಡ್ತದೆ. ಹೆಬ್ಬಾವುಗಳಿಗೆ ಪ್ರಚೋದನೆ ಕೊಟ್ಟು ನಿಮ್ಮ ಮನೆಯಲ್ಲಿ ಎಂಟು ಬೆಕ್ಕು ಇದ್ರೆ ನೀವು ಸಲೀಸಾಗಿ ನೋಡಿದ್ರೆ ಒಂದು ವರ್ಷದ ಒಳಗೆ ಅಲ್ಲಿ ಐದು ಬೆಕ್ಕು ಕಾಣೆಯಾಗಿರ್ತದೆ, ನಿಮ್ಗೆ ಗೊತ್ತೇ ಇಲ್ಲ. ಹೆಚ್ಚಿನ ಮನೆಯಲ್ಲಿ ಹೇಳ್ತಾರೆ ಹೊರಗೆ ಹೋದ ಬೆಕ್ಕು ಬಂದಿಲ್ಲ ಅಂತೇಳಿ, ಹೆಬ್ಬಾವಿನ ಬಾಯಿಗೆ ಬೀಳ್ತಾ ಇರ್ತದೆ. ಆದ್ರೆ ಅದು ಎಲ್ಲಿ ತನಕ ಅಂದ್ರೆ ಹೆಬ್ಬಾವುಗಳು ಮೂರ್ನಾಲ್ಕು ಸಂಖ್ಯೆಯಲ್ಲಿ ಬಂದು ಅಲ್ಲಿ ಕಾಯ್ತವೆ, ರಾತ್ರಿ ಬೇಟೆ ಆಡ್ತವೆ, ಒಂದೆರಡು ಇಲಿ ಬೆಕ್ಕುಗಳನ್ನು ಮಾತ್ರ ಉಳಿಸ್ತವೆ, ಮತ್ತೆ ಹೋಗಿಬಿಡ್ತವೆ. ಇದು ಪ್ರಕೃತಿಯ ನಿಯಮ. ಯಾಕಂದ್ರೆ ನಾವು ಏನು ಪ್ರಾಣಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕ್ತೀವಿ ನೋಡಿ, ಅದು ಪ್ರಕೃತಿಗೆ ಮಾರಕ. ಇನ್ನು ಈ ಹಾವುಗಳು ಜಮೀನು ಬಿಟ್ಟು ಮನೆಯ ಒಳಗೆ ಯಾಕೆ ಬರ್ತವೆ ಅಂತ, ಇದು ಒಂದು ಮುಖ್ಯ ಪ್ರಶ್ನೆ. ಹೆಚ್ಚಿನ ಕಡೆ ಜಮೀನು ಬಿಟ್ಟು ಮನೆಯೊಳಗೆ ಬರುವ ಕಾರಣನೇ ಆಹಾರದ ಜೀವಿಗಳು. ನಿಮ್ಮ ಮನೆಯೊಳಗೆ ಒಂದು ನಾಗರಾವು ಬಂದ್ರೆ ನಿಮ್ಮ ಮನೆಯೊಳಗೆ ಅದಕ್ಕೆ ಸಂಬಂಧಪಟ್ಟ ಜೀವಿ ಇದೆ. ಇಲಿ ಇರ್ಬೋದು, ಬೆಕ್ಕಿನ ಮರಿ ಇರ್ಬೋದು, ನಾಯಿ ಮರಿ ಇರ್ಬೋದು, ಕೋಳಿ ಇರ್ಬೋದು, ಕೋಳಿ ಮೊಟ್ಟೆ ಇರ್ಬೋದು, ಅಥವಾ ಇನ್ನೊಂದು ಹಾವೇ ಇರ್ಬೋದು, ನಿಮ್ಮ ಮಾಡಲಿ ಕೆರೆ ಹಾವಿರ್ಬೋದು. ಅದನ್ನು ನೋಡಿದ್ರೆ ನಾಗರ ಹಾವು ಬೇಟೆ ಆಡ್ಲಿಕ್ಕೆ ನೇರ ನಿಮ್ಮ ಮಾಡಿಗೆ ಬರ್ತದೆ, ಬಂದು ಬೇಟೆ ಆಡಿ ತಿನ್ನುವವರಿಗೆ ಹೋಗುವುದಿಲ್ಲ. ಈಗ ನಿಮ್ಮ ಮನೆಯೊಳಗೆ ಇಲಿ ಉಂಟಂತ ಒಂದು ನಾಗರಹಾವಿಗೆ ಗೊತ್ತಾಯ್ತು, ಗೊತ್ತಾದ ಕೂಡಲೇ ಅದು ಬರುತ್ತೆ, ಬಂದ ಕೂಡಲೇ ಇಲಿ ಬಾಯಿಗೆ ಬೀಳುವುದಿಲ್ಲ, ಇಲಿ ತಪ್ಪಿಸ್ಕೊಂಡು ಇಡೀ ಮಾಡಿಡಿ ಓಡಾಡ್ತಾ ಇರ್ತದೆ. ಒಂದು ಇಲಿಯನ್ನ ವಾಸನೆ ಹಿಡಿದು ಬೇಟೆ ಆಡಬೇಕಾದ್ರೆ ಒಂದು ವಾರ ತಗಲ್ಬಹುದು ನಾಗರಹಾವಿಗೆ, ಒಂದು ತಿಂಗಳು ಬೇಕಾದ್ರೂ ತಗಲ್ಬಹುದು. ಈ ಗುರಿ ಇಟ್ಟ ಇಲಿಯನ್ನ ತಿನ್ನದೆ ಒಂದು ತಿಂಗಳಾದ್ರೂ ಮನೆ ಬಿಟ್ಟು ಹೋಗುದಿಲ್ಲ ನಾಗರಹಾವು. ನೀವು ಎಷ್ಟು ಸಲ ಓಡಿಸಿದ್ರು ತೆಗೆದು ಬಿಸಾಡಿದ್ರು ಮತ್ತೆ ವಾಪಸ್ ಬರ್ತದೆ. ಹತ್ತು ಸಲ ಬಿಸಾಡಿದ್ರೆ ಹನ್ನೊಂದು ಸಲಕ್ಕೆ ಇನ್ನೊಂದು ಕಿಂಡಿಯಿಂದ ಒಳಗೆ ಬರ್ತದೆ. ಅದರ ಒಂದೇ ಗಮನ ಇರೋದು ನಿಮ್ಮ ಮನೆಯಲ್ಲಿರುವಂತ ಆಹಾರ. ಅದಕ್ಕೆ ಒಂದು ಸಲ ಹೊಟ್ಟೆ ತುಂಬಾ ತಿಂದುಕೊಂಡ್ರೆ ಮೂರು ತಿಂಗಳು ಆಹಾರ ಬೇಡ. ನಿಮ್ಮಲ್ಲಿ ತಿಂತು ಇಳ್ಕೊಂಡು ಹೋಯ್ತು, ತನ್ನ ಒಂದು ಬಿಲಕ್ಕೆ ಹೋಯ್ತು, ಸುಮ್ಮನೆ ಮಲಕೊಳ್ತು. ಹತ್ತು ದಿನ ಬೇಕು ಒಂದು ಆಹಾರ ಜೀರ್ಣ ಆಗ್ಲಿಕ್ಕೆ, ದೊಡ್ಡ ಇಲಿ ಮತ್ತೆ ಅದು ಫ್ಯಾಟ್ ಆಗುತ್ತೆ, ಮತ್ತೆ ಇನ್ನೊಂದಷ್ಟು ತಿಂಗಳು ಅದರಲ್ಲೇ ನಡೆಯುತ್ತೆ. ಆದ್ರೆ ನಾವು ಈ ಕ್ರಿಯೆಯನ್ನ ತಪ್ಪಾಗಿ ತಿಳ್ಕೊಳ್ತೀವಿ. ನಾಗರಾವ್ ಪದೇ ಪದೇ ನಮ್ಮ ಮನೆಯೊಳಗೆ ಬಂದ್ರೆ ನಮ್ಮ ಹೋಟೆಲ್ ಸುತ್ತಲಿಕ್ಕೆ ಶುರು ಮಾಡಿದ್ರೆ ದೋಷ ಇದೆ ಅಂತ ತಿಳ್ಕೊಳ್ತೀವಿ. ದೋಷ ಇರೋದೇನು, ಒಂದು ರೀತಿಯಲ್ಲಿ ದೋಷ ಹೌದು. ಯಾವುದು? ಇಲಿಗಳ ದೋಷ. ಮನೆಯಲ್ಲಿ ಇಲಿ ಇದೆ ಅದು ದೋಷ, ಹಾಗಂತ ಬೇರೆ ಅಲ್ಲ. ಆದ್ರೆ ಅದೇ ಹಾವಿಗೆ ಆಹಾರವನ್ನ ತಿನ್ಲಿಕ್ಕೆ ಬಿಟ್ರೆ ಸಲೀಸಾಗಿ ಹೊರಗೆ ಹೋಗ್ತವೆ. ನಾನು ಅದ್ರ ಬಗ್ಗೆ ಈ ದೋಷದ ಬಗ್ಗೆನೆ ನಾಗರಾಧನೆ ದೋಷದ ಬಗ್ಗೆನೆ ಒಂದು ಇತ್ತೀಚೆಗೆ ಒಂದು ಕಾದಂಬರಿ ಬರ್ತದೆ, ಎರಡು ಪತ್ರಿಕೆಯಲ್ಲಿ ಬರ್ತಾ ಇದೆ ಆವರ್ತನ ಅಂತ. ಹಾಗೆ ಇದನ್ನು ನಾವು ತಪ್ಪು ತಿಳ್ಕೊಂಡು ಬಿಟ್ಟಿದೀವಿ. ಎಲ್ಲ ಹಾವುಗಳು, ಈ ಕೆರೆ ಹಾವುಗಳು ನಿಮ್ಮ ಮನೆಯೊಳಗೆ ಬಂತು, ಆಹಾರ ಇದೆ. ನಿಮ್ಮ ಮನೆಯೊಳಗೆ ಸಣ್ಣ ಸಣ್ಣ ನಾನು ಆಗ್ಲೇ ಹೇಳಿದಾಗೆ ತೋಳ ಹಾವು ಅಂತ ಬರುತ್ತದೆ, ಕಪ್ಪು ಶರೀರ, ಕಡಂಬಳದೆ ಬಣ್ಣದಿರ್ತದೆ, ಕಂದು ಬಣ್ಣದ ಹಾವು ಇರ್ತದೆ, ಗೋಡೆಯನ್ನು ಸಲೀಸಾಗಿ ಹತ್ಕೊಂಡು ಹೋಗ್ತದೆ. ನಿಮ್ಮ ಮನೆಯ ಗೋಡೆಯಲ್ಲಿ ಹಲ್ಲಿಗಳು ಜಾಸ್ತಿ ಆದ್ರೆ ಆ ಹಾವುಗಳು ಬರ್ತವೆ. ಅವುಗಳು ಹಲ್ಲಿಗಳ ಸಂಖ್ಯೆಯನ್ನು ತಿಂದು, ಹತ್ತು ಹಲ್ಲಿ ಇದ್ರೆ ಐದು ಆರು ಹಲ್ಲಿಗಳನ್ನು ಮಾತ್ರ ತಿಂತವೆ, ಉಳಿದದ್ದನ್ನ ನಿಮ್ಮ ಗೋಡೆಯಲ್ಲಿರುವಂತ ಕ್ರಿಮಿಕೀಟಗಳ ರಕ್ಷಣೆಗೆ ಹಲ್ಲಿಗಳನ್ನು ಬಿಟ್ಟು ಬಿಡ್ತವೆ. ನಮ್ಮ ಮನೆಯ ಗೋಡೆಯಿಂದ, ನಿಮ್ಮ ಮನೆಯ ಗೋಡೆಯಿಂದ ಪಶ್ಚಿಮಘಟ್ಟದ ಹುಲಿಯವರಿಗೆ ಸಂಬಂಧ ಇದೆ. ಹೌದು. ಆಮೇಲೆ ಈಗ ಹಾವುಗಳು ಮನೆ ಒಳಗಡೆ ಬರುವ ಬಗ್ಗೆ ಆಯ್ತು, ಆಮೇಲೆ ಹಾವುಗಳಿಂದ ಅಂತರವನ್ನು ನಾವು ಕಾಪಾಡಬೇಕು ಅನ್ನುವಂತ ಒಂದು ವಿಚಾರ, ಜೊತೆಗೆ ಆಕಸ್ಮಿಕವಾಗಿ ಹಾವು ನಮ್ಮನ್ನ ಕಚ್ಚಿದ್ರೆ ಯಾವ ಸಂದರ್ಭದಲ್ಲಿ ಕಚ್ಚುತ್ತದೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಆಕಸ್ಮಿಕವಾಗಿ ಕಚ್ಚಿದ್ರೆ ಏನು ಮಾಡಬೇಕು ಅಂತ. ಹಾವುಗಳು ಆಕಸ್ಮಿಕವಾಗಿ ಕಚ್ಚೋದಿಲ್ಲ, ಒಂದು ನಾನು ಅದರ ಬಗ್ಗೆ ಮುಂದೆ ಹೇಳ್ತೇನೆ. ಇನ್ನು ಹಾವುಗಳ ಅಂತರ ಕಾಯ್ದುಕೊಳ್ಳುವುದು ಅಂತ ಕೇಳಿದ್ರೆ, ಹೌದು, ಹಾವುಗಳಿಂದ ಅಂತರ ಕಾಯ್ದುಕೊಳ್ಳುವಂಥದ್ದು ನನ್ನ ಪ್ರಕಾರ ಅದು ಸರಿಯಲ್ಲ. ಈಗ ಆ ಜೀವ ಜಂತುಗಳು, ಈಗ ಪ್ರಕೃತಿ ಏನೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದೆ ಸರ್, ಅದು ಮನುಷ್ಯನ ಬದುಕಿಗೆ ಈ ಜಗತ್ತಿಗೆ ಪೂರಕವಾಗಿಯೇ ಇವೆ ಎಲ್ಲಗಳು. ಒಂದು ಇರುವೆ ನಿಮ್ಮ ಮನೆಯೊಳಗೆ ಇದ್ರೆ ಅದಕ್ಕೆ ಅರ್ಥ ಇದೆ, ಗೆದ್ದಲು ಇದೆ ಅದಕ್ಕೆ ಅರ್ಥ ಇದೆ, ಎಲ್ಲಾ ಜೀವಿಗಳ ಜೊತೆ ಹಾವುಗಳನ್ನು ನಾವು ಅವುಗಳ ಜೊತೆ ಬದುಕ್ತಾ ಇದ್ರೆ ಇದ್ವಿ, ನಮ್ಮ ಹಿರಿಯರು ಬದುಕ್ತಾ ಇದ್ವಿ, ಎಲ್ಲಾ ಜೀವಿಗಳ ಜೊತೆ ಬದುಕ್ತಿದ್ವಿ. ಈಗಿನವರಿಗೆ ಆ ಭಯ ಜಾಸ್ತಿಯಾಗಿ ಅವುಗಳಿಂದ ಮತ್ತು ಪ್ರಕೃತಿಯಿಂದ ನಾವು ಬೇರೆ ಆಗಿರೋದ್ರಿಂದ ನಮ್ಗೆ ಈ ಥಾಟ್ಸ್ ಎಲ್ಲ ಬರ್ತದೆ, ಅವುಗಳಿಂದ ದೂರ ಉಳಿಬೇಕು, ಅವುಗಳಿಂದ ರಕ್ಷಣೆ ಪಡಿಬೇಕಿಲ್ಲ. ಪ್ರಕೃತಿಯಲ್ಲಿ ಯಾವುದು ನನ್ನ ಪ್ರಕಾರ ಈ ಕಡಿತ ಅದು ಎಲ್ಲ ಪೂರ್ವ ನಿರ್ಧರಿತ ಒಂದು ಆಲೋಚನೆ ಮಾಡಿದ್ರೆ. ಈ ಹಾಗಂತ ಈ ಹಾವುಗಳು ಕಚ್ಚದಾಗಿ ನಾವು ರಕ್ಷಣೆ ಪಡೆಯುವುದು ಹೇಗೆ? ಈಗ ಮನೆಯೊಳಗೆ ಬರದ ಹಾಗೆ ಹೇಗೆ ಅಂದ್ರೆ, ನಿಮ್ಮ ಮನೆಯ ಹೊರಗಿನ ಗೋಡೆಯಿಂದ ಒಂದು 5-6 feet ಹೆಚ್ಚು ಕಸವನ್ನ ಸ್ಟೋರ್ ಮಾಡದೆ, ಗೋಡೆಗೆ ಏನಾದರೂ ರಾಶಿ ಇಡೋದು, ಕಲ್ಲಿಡೋದು, ಮರತುಂಡುಗಳನ್ನು ಇಟ್ಟುಕೊಂಡು ಅಲ್ಲಿ ಒಂದು ಪಾಳು ಜಾಗದ ತರ ಮಾಡುವುದು ಸರಿಯಲ್ಲ. ನಿಮ್ಮ ಮನೆಯ ಸುತ್ತಮುತ್ತ ಒಂದು 5-6 feet ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಒಂದು ಕಾರಿಡಾರ್ ತರ, ಹೌದು, ಒಂದು ಪ್ಯಾಸೇಜ್ ನಡ್ಕೊಂಡು ಹೋಗ್ಲಿಕ್ಕೆ ಕ್ಲೀನ್ ಆಗಿ ಇಟ್ಕೊಳ್ಳೋದು. ಅದು ಹಾವಿನ ಒಂದು ನೇರ ಒಡನಾಟಕ್ಕೆ ಅಡ್ಡಿ ಬರ್ತದೆ. ನಿಮ್ಮ ಮನೆಗೆ ನೇರ ಬರಬೇಕಾದ್ರೆ ಮರೆ ಇಲ್ಲ ಅಲ್ಲಿ ಓಪನ್ ಹಾಗೆ. ಮತ್ತೆ ಮನೆಯ ಒಳಗೆ ಸಾಧ್ಯ ಆದಷ್ಟು ನಿಮ್ಮ ಬೆಡ್ರೂಮಿನ, ನಮ್ಮ ಬೆಡ್ರೂಮ್ ಏನಿದೆ ಅದರ ಅಡಿಯಲ್ಲಿ ಇರುವಂತಹ ಪದೇ ಪದೇ ಅದನ್ನ ಕ್ಲೀನ್ ಮಾಡೋದು. ಈಗ ಬೆಡ್ರೂಮ್ ಅನ್ನ ನಾವು ತುಂಬಾ ಚಂದ ಅಲಂಕಾರ ಮಾಡಿರ್ತೇವೆ, ಆದ್ರೆ ಕಾಟಿನ ಅಡಿ ನೋಡ್ಲಿಕ್ಕೆ ಹೋದ್ರೆ ಮೂರು ಮನೆ ವಸ್ತುವನ್ನೆಲ್ಲ ಎಲ್ಲ ರಾಶಿ ಸೂದು ಅದು ಇದೆಯಲ್ಲ, ಅಲ್ಲಿ ಅಂತ ಪಾಳು ಜಾಗವನ್ನೇ ಇಲಿಗಳು ಇಷ್ಟಪಡ್ತಾವೆ. ಅಥವಾ ಮನೆಯ ಮಾಡಿನ ಪಕ್ಕಾಸಿನ ಎಡೆಯಲ್ಲಿ ಗೂಡು ಕಟ್ತಾವೆ. ಆ ಜಾಗ ಎಲ್ಲೆಲ್ಲಿ ಇಲಿಗಳು ವಾಸ ಮಾಡ್ತವೆ ಅದೇ ಜಾಗಕ್ಕೆ ಹಾವು ಬಂದು ವಾಸ ಮಾಡ್ತದೆ. ಹಾಗಾಗಿ ನಮ್ಮ ಮನೆಯ ಒಳಗಿನ ಶುದ್ಧತೆಯನ್ನು ನಾವು ಕಾಪಾಡ್ಕೊಳ್ಳೋದು, ಆವಾಗ ಇಲಿಗೂ ವಾಸ ಇಲ್ಲ, ಹಾವಿಗೂ ಪ್ರವೇಶ ಇಲ್ಲ ಅಂತ ಆಗ್ತದೆ. ಅದು ಬಿಟ್ಟು ನಿಮ್ಮ ಪರಿಸರದಲ್ಲಿ, ನಿಮ್ಮ ಅಂಗಳದಲ್ಲಿ, ನಿಮ್ಮ ಸುತ್ತಮುತ್ತ ತೋಟದಲ್ಲಿ ಹಾವಿದ್ರೆ ಖುಷಿ ಪಡಿ. ಯಾಕಂದ್ರೆ ನಿಮ್ಮ ಆ ಪರಿಸರ ಎಷ್ಟು ಸಂಖ್ಯೆಯಲ್ಲಿ ಹಾವು ಸಿಕ್ತು ಅಂದ್ರೆ, ಎಷ್ಟು ಪ್ರಭೇದದ ಹಾವು ನಿಮ್ಗೆ ಸಿಕ್ತು ನೀವು ಅಷ್ಟು ಆರೋಗ್ಯಪೂರ್ಣರು, ಆ ಪರಿಸರ ಅಷ್ಟು ಆರೋಗ್ಯಪೂರ್ಣ. ಹೆಚ್ಚಿನವರು ಹೇಳ್ತಾರೆ ನಮ್ಮ ವಠಾರದಲ್ಲಿ ಹಾವೇ ಇಲ್ಲ ಅಂತೇಳಿ. ಹಾಗಾದ್ರೆ ಅಲ್ಲಿ ಒಂದು ಅಧ್ಯಯನ ಮಾಡಿದ್ರೆ ಅಲ್ಲಿಯ ಪರಿಸರ ಸಮತೋಲನ ಇಲ್ಲ, ಯಾವ್ದಾದ್ರೂ ಕಾಯಿಲೆಗಳು ಬರುದಿದ್ರೆ ಆ ಪರಿಸರಕ್ಕೆ ಮೊದಲು ಬರ್ತವೆ. ಎಲ್ಲಿ ಹಾವುಗಳ ಸಂಖ್ಯೆ ಸಮತೋಲನದಲ್ಲಿ ಇರ್ತದೆ ಅಲ್ಲಿ ಬೇರೆ ಯಾವ ಕಾಯಿಲೆಗಳು ಬಂದ್ರೆ, ಸಾಂಕ್ರಾಮಿಕ ರೋಗಗಳು ಇಲಿಗಳಿಂದ ಹರಡುವಂತದ್ದಾಗ್ಲಿ ಬೇರೆ ಜೀವಿಗಳಿಂದ ಕಡಿಮೆ ಸಂಖ್ಯೆಯಲ್ಲಿ ಬರ್ತವೆ. ಅದಕ್ಕೆ ಹಾವುಗಳು ಮುಖ್ಯವಾಗಿ ನಮ್ಮ ಒಡನಾಡಿಗಳು, ತಲತಲಾಂತರದಿಂದ ನಮ್ಮ ಮನೆಯ ಹೊರಗೂ ಬದುಕ್ತವೆ, ಮನೆ ಒಳಗೂ ಬದುಕ್ತವೆ. ಈಗ ನಾನೊಬ್ಬ ಹಾವಿನ ಬಗ್ಗೆ ತಿಳಿದವ ಅಂತ ಈ ಮಾತು ಹೇಳ್ತಾ ಇಲ್ಲ, ಅಂದ್ರೆ ಹೊಗಳಿಕೆ ರೀತಿಯಲ್ಲ. ನಾನು ಆ ಜೀವಿಗಳ ಜೊತೆ ಇದ್ದು ನೋಡಿದ್ದು 30-35 years ಅಷ್ಟು ಪರಿಪೂರ್ಣವಾಗಿ ಅವುಗಳು ಅವುಗಳ ಜೀವನವನ್ನ ಪ್ರಕೃತಿಗೆ ಮತ್ತು ನಮಗೆ, ಅವುಗಳಿಗೆ ಗೊತ್ತಿಲ್ಲ ಅದು, ಆದರೆ ಸಮರ್ಪಣೆ ಮಾಡಿಕೊಂಡಿವೆ. ನೀವು ಎಷ್ಟು ಬಡದ್ರು ಹೊಡೆದ್ರು ಮತ್ತೆ ನಿಮ್ಮಲ್ಲಿ ಬಂದು ಆಹಾರ ತಿನ್ನೋದು ಬದುಕೋದು, ನಮ್ಮನ್ನು ರಕ್ಷಣೆ ಮಾಡೋದು ನಾವು ನೀವು ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ಹಾ ಸರಿ, ಈಗ ಆ ಇವುಗಳ ಒಂದು ವಂಶಾಭಿವೃದ್ಧಿಯ ಬಗ್ಗೆ ಹೇಳಿಗ, ಆ 1 year ಎಷ್ಟು ಮರಿ ಅಥವಾ ಎಷ್ಟು ಮೊಟ್ಟೆಯನ್ನು ಇಡ್ತವೆ ಹೀಗೆ? ಹೌದು, ಹಾವುಗಳು ವರ್ಷದಲ್ಲಿ ಒಂದೇ ಸಲ ಇದು ಮಾಡ್ತವೆ. ಕೆಲವು ಹಾವುಗಳು ಮಾತ್ರ ವರ್ಷದಲ್ಲಿ 1-2 times ಮಾಡಬಹುದು. ತೋಳ ಹಾವು, ಕೆರೆ ಹಾವುಗಳು ವರ್ಷದಲ್ಲಿ 1-2 times ವಂಶೋತ್ಪತ್ತಿ ಮಾಡ್ತವೆ. ಮತ್ತೆಲ್ಲ ಹಾವುಗಳು ವರ್ಷದಲ್ಲಿ ಒಂದೇ ಸಲ ಮಾಡ್ತವೆ. ಸಾಮಾನ್ಯವಾಗಿ ಅವುಗಳ ಈ ವಂಶಾಭಿವೃದ್ಧಿಯ ತಿಂಗಳು ನವೆಂಬರ್ ಅಂತ್ಯದಿಂದ ಜೂನ್ ಅಂತ್ಯದವರೆಗೆ ಇರ್ತದೆ. ಈಗ ಡಿಸೆಂಬರ್ ಹಿಡಿದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೆ ಮಿಲನ ಕಾಲ. ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೊಟ್ಟೆ ಮರಿಗಳನ್ನು ಇಡುವ ಕಾಲ. ಅಲ್ಲಿಂದ ಮತ್ತೆ 2 months 1 month ಮಧ್ಯದಲ್ಲಿ ವ್ಯತ್ಯಾಸ ಆದರೂ ಡಿಸೆಂಬರ್ ಇಂದ ಜೂನ್ ಅಂತ್ಯದವರೆಗೆ ಅವುಗಳ ಮಿಲನ, ಮೊಟ್ಟೆ ಮರಿ, ಇದು ಗರ್ಭ ತುಂಬುವುದು ಮತ್ತೆ ಮೊಟ್ಟೆ ಇಡುವುದು, ಮೊಟ್ಟೆಯಿಂದ ಮರಿ ಹೊರಬರುವಂಥದ್ದು ನಡೀತಾ ಇರ್ತದೆ. ಪ್ರತಿ ವರ್ಷ ದಕ್ಷಿಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಕ್ರಿಯೆ ನಡೀತದೆ. ಒಂದು ಬಾರಿಗೆ ಎಷ್ಟು ಮೊಟ್ಟೆ ಇಡ್ತದೆ? ಹಾ, ಒಂದು ನಾಗರಹಾವಿನ ತಿಳ್ಕೊಳ್ಳುವ ಆರಂಭದ ಹಾವು ಈಗ 3-5 years ಅವುಗಳು ಹುಟ್ಟಿ 3-4 years ಇದಕ್ಕೆ ಬೆದೆಗೆ ತಯಾರಾಗ್ತವೆ, ಸಂತಾನೋತ್ಪತ್ತಿಗೆ ತಯಾರಾಗ್ತವೆ. ಈ ಸಂತಾನೋತ್ಪತ್ತಿಗೆ ತಯಾರಾಗುವ ಸಂದರ್ಭದಲ್ಲಿ ಅವುಗಳು ಆರಂಭದ ಇದರಲ್ಲಿ 8 ಇಡಬಹುದು. ಮತ್ತೆ ಬೆಳೀತಾ ಬೆಳೀತಾ ಬೆಳೀತಾ ಸುಮಾರು ಒಂದು ನಾಗರಹಾವು 52 ಇಟ್ಟ ದಾಖಲೆ ಇದೆ. ಇದರಲ್ಲಿ ಇದು ಬೆಳೆದಂತೆ ಒಂದು ಕಾರಣ 50 ಇಡಬಹುದು ಪ್ರತಿ ವರ್ಷ. ಆದರೆ ಅದರಲ್ಲಿ ಒಂದು ಪ್ರಕೃತಿಯ ಒಂದು ನಿಯಮ ಏನಿದೆ ಅಂದ್ರೆ, ನಿಮ್ಮ ವಠಾರದಲ್ಲಿ ಒಂದು ಹೆಣ್ಣು ಹಾವಿದೆ, ಈ ವರ್ಷ ಅದು ಮೊಟ್ಟೆ ಇಡಬೇಕೋ ಬೇಡವೋ ಅನ್ನೋದು ಪ್ರಕೃತಿ ನಿರ್ಧಾರ ಮಾಡ್ತದೆ. ಯಾಕಂದ್ರೆ ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಆ ವಲಯದಲ್ಲಿ ನಾಗರ ಹಾವಿಗಳ ಸಂಖ್ಯೆ ಕಡಿಮೆ ಇದ್ರೆ ಪ್ರಚೋದನೆ ಬಂದು ಮಿಲನ ಆಗಿ 50 ಇಟ್ಟಿತ್ತು ಅಂತ ತಿಳ್ಕೊಳ್ಳಿ. ಈ ವರ್ಷ 50 ಇಟ್ಟು 50 ಎರಡು ತಿಂಗಳಲ್ಲಿ ಹೊರಗೆ ಬಂದು ಈ 50 ಬರುವ ವರ್ಷಕ್ಕೆ ಉಳಿಯುವುದು ನಿಮ್ಮ ಪ್ರದೇಶದಲ್ಲಿ 3-4 ಮಾತ್ರ. ಇನ್ನು 46 ಎಲ್ಲಿ ಹೋಗ್ತವಂದ್ರೆ ಅದಕ್ಕೆ ಸಂಬಂಧಪಟ್ಟ ಜೀವಿಗಳಿಗೆ ಆಹಾರ ಆಗಿಯೇ ಪ್ರಕೃತಿ ಅದನ್ನ ಹೆಚ್ಚು ಸಂಖ್ಯೆಯಲ್ಲಿ ಕೊಡ್ತದೆ. ಮುಂಗುಸಿಗೆ ಆಹಾರ, ಕುಪ್ಪಳು ಅನ್ನೋ ಒಂದು ಪಕ್ಷಿ ಇದೆ ಕೌಕಲ್, ಅದಕ್ಕೆ ಆಹಾರ. ನವಿಲಿಗೆ ಆಹಾರ, ಕೋಂಕರ್ ಕಪ್ಪೆ ಅಂತ ಕರಿತೀವಿ ದೊಡ್ಡ ಕಪ್ಪೆ, ಅದು ಕೂಡ ನಾಗರ ಹಾವಿನ ಮರಿಗಳನ್ನ, ಕನ್ನಡಿ ಹಾವಿನ ಮರಿಗಳನ್ನ ಸಲೀಸಾಗಿ ನುಂಗ್ತದೆ. ಇಲ್ಲಿ ನಾಗರ ಹಾವಿನ ಸಂಖ್ಯೆ ಮರಿಗಳು ಕಾಣಲಿ ಸಿಕ್ಕಿದ್ವು, ಕನ್ನಡಿ ಹಾವಿನ ಸಂಖ್ಯೆ ಅಲ್ಲಲ್ಲಲ್ಲೂ ಜಾಸ್ತಿ ಆಯ್ತು ಅಂತೇಳಿ ನೀವು ತಲೆ ಕೆಡಿಸಿಕೊಳ್ಳಿಕ್ಕಿಲ್ಲ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ್ದು ಬಂದಿದೆ ಅದು ಇನ್ನೊಂದಕ್ಕೆ ಆಹಾರ ಆಗಿಯೇ ಬಂದಿರ್ತದೆ. ಹಾಗಾಗಿ ನಾವು ಹೊಡೆದು ಬ್ಯಾಲೆನ್ಸ್ ಮಾಡ್ಬೇಕಂತಿಲ್ಲ, ನೀವು ಸುಮ್ಮನೆ ಹೋಗ್ಲಿಕ್ಕೆ ಬಿಟ್ರೆ ಸಾಕು, ಮರುದಿನ ಅದು ಇರೋದಿಲ್ಲ. ಇರಬೇಕಾದಂತ 3-4 ಹಾವುಗಳು ಏನು ಉಳಿತವೆ ಅವುಗಳನ್ನ ಯಾರು ಯಾವ ರೀತಿಯಲ್ಲೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಗ್ರವಾಗಿರ್ತವೆ, ಅಷ್ಟು ರಹಸ್ಯವಾಗಿ ಬದುಕ್ತವೆ, ಅಷ್ಟು ಪ್ರಕೃತಿ ಪೂರಕವಾಗಿ ಹುಟ್ಟರಿವನ್ನ ಬಲಿಷ್ಠವಾಗಿ ತೆಗೆದುಕೊಂಡು ಬದುಕ್ತವೆ ಅವುಗಳು. ಈಗ ತೋಟದಲ್ಲಿ ಬೇರೆ ಬೇರೆ ಕೆಲಸ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಹಾವುಗಳನ್ನ ತುಳಿಯುವಂತಹದ್ದಾಗ್ಬೋದು ಅಥವಾ ಆ ಕತ್ತರಿಸಲ್ಪಡುವಂತಹದ್ದಾಗ್ಬೋದು, ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ? ಒಂದು, ನಮ್ಮ ಸುತ್ತಮುತ್ತ ಹಾವಿದೆ ಅಂತೇಳಿ ನಾವು ರೈತರು ಕೃಷಿಕರು ಏನು ಹೋಗ್ತಾರೆ ಹೊಲ ಗದ್ದೆಗಳಿಗೆ, ಆ ಪ್ರದೇಶವನ್ನ ಅವರಿಗೆ ಅಭ್ಯಾಸ ಇರ್ತದೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಾನು ನೋಡಿದ ಇದರಲ್ಲಿ ಅಭ್ಯಾಸ ಬಲದಲ್ಲೇ, ಈಗ ಲೈಟ್ ಇಲ್ಲದೆ ರಾತ್ರಿ, ನಾನು ಒಂದು ಘಟನೆ ನಡೆದದ್ದು ತುಂಬಾ ಇದೆ ನನ್ನ ಇದರಲ್ಲಿ. ಒಂದು ಕಡೆಗೆ ಆ ಘಟನೆ ಹೇಳ್ತೇನೆ ನಾನು. ಒಂದು ಕಡೆಗೆ ಒಂದು ಮನೆಯಲ್ಲಿ ಹಾವಿದೆ, ಮೂರು ನಾಲ್ಕು ಗದ್ದೆಗಳನ್ನ ದಾಟಬೇಕು. ನಾನು ಅವ್ರ ಜೊತೆ ನಡ್ಕೊಂಡು ಹೋದೆ, ರಾತ್ರಿ ಹೋಗ್ತಾ ಇದ್ದೇನೆ ಹುಣಿಯಲ್ಲಿ, ಗದ್ದೆ ಹುಣಿಯಲ್ಲಿ ಅವ್ರ ಜೊತೆ ಹೋಗ್ತಾ ಇರುವಾಗ ಕೇಳಿದೆ, ನೀವು ರಾತ್ರಿ ಇದರಲ್ಲಿ ಬರುವಾಗ ಲೈಟ್ ಇಲ್ಲ ಏನಿಲ್ಲ, ನೀವು ಹೇಗೆ ಬರ್ತೀರಿ? ಸಾರ್, ನಾವು 40 ವರ್ಷದಿಂದ ಇದ್ದೇವೆ, ನಮ್ಗೆ ಭಯ ಇಲ್ಲ, ಅಭ್ಯಾಸ ಅಂತ ಹೇಳಿದೆ. ನಾನು ಪಟ್ಟ ಮೊಬೈಲ್ ಆನ್ ಮಾಡಿದೆ, ಹೋದೆ, ಹೋಗಿ ಆ ಮನೆಯಲ್ಲಿ ನಾಗರವ ಹಿಡಿದೆ, ಬಂದೆ, ಬಂದು ಮನೆಯಲ್ಲಿ ನಾಗರವ ಇಡ್ತಾ ಇದ್ದೇನೆ, ಪಟ್ಟ ಕಾಲ್ ಬಂತು ನನಗೆ. ಬಂದು ಕೂಡಲೇ, ಸರ್ ಒಂದು ಹಾವು ಕಚ್ಚಿದೆ, ನೀವು ಇವತ್ತು ಬಂದ್ರಲ್ಲ, ಅದೇ ಮನೆ ಹುಣಿಯಲ್ಲಿ ಬರುವಾಗ ಒಬ್ಬರಿಗೆ ಹಾವು ಕಚ್ಚಿದ್ದು, ನಾವು ಮಿತ್ರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ, ಎಂತ ಹಾವು ನೋಡಬಹುದು ಅಂತೇಳಿ ಹೇಳಿದವರು, ನನ್ನ ಹತ್ರ ಮಾತಾಡಿದವರ ಮಗನಿಗೆ ಹಾವು ಕಚ್ಚಿದೆ, ರಸ್ಸಲ್ ವೈಪರ್ ಕಚ್ಚಿದೆ ಕನ್ನಡಿ, ಅದೇ ದಾರಿಯಲ್ಲಿ. ನಮ್ಮ ಎಕ್ಸ್ಪೀರಿಯನ್ಸ್ ಕೆಲವೊಮ್ಮೆ, ಅಭ್ಯಾಸ ಬಲ ಕೆಲವೊಮ್ಮೆ ಅನಾಹುತ ಮಾಡಿಬಿಡ್ತದೆ. ಯಾಕಂದ್ರೆ ಆ ಹುಣಿಯಲ್ಲಿ ಬರುವಾಗ ಕಪ್ಪೆಯನ್ನು ಬೇಟಾಡಲಿ ಕನ್ನಡಿ ಒಬ್ಬ ಕಾದು ಕೂತ್ಕೊಂಡಿರ್ಬೋದು. ಆ ಕಾದು ಕೂತ್ಕೊಂಡಂತ ಸಂದರ್ಭ, ಕಪ್ಪೆಯನ್ನ ಹಿಡಿಬೇಕು ಅನ್ನೋ ಒಂದು 2-3 ಸೆಕೆಂಡಿನ ಇಡೀ ಗಮನ ಕಪ್ಪೆ ಮೇಲೆ ಇರುವಾಗ, ಅದರ ನಡುವೆ ನಾವು ಮಧ್ಯ ಪ್ರವೇಶ ಮಾಡಿದ್ದು ಗೊತ್ತಾಗದೆ ಹಾವು ತಪ್ಪೆ ಅಂತ ತಿಳ್ಕೊಳ್ತದಂದ್ರೆ, ಇದು ಕಪ್ಪೆ ಅಲ್ಲ, ಇದು ಮನುಷ್ಯ ಅಲ್ಲ, ಕಪ್ಪೆನೆ ಅಂತೇಳಿ ಸರಿಯಾಗಿ ಮನುಷ್ಯನೇ ಕಚ್ಚಬಹುದು. ಆ ರೀತಿ ಕಚ್ಚಿದ್ರೆ ಅಪಾಯ ಆಗೋದು ಜಾಸ್ತಿ. ಈ ಕೃಷಿಕರು ಏನ್ ಮಾಡ್ಬೇಕಂದ್ರೆ, ಆ ವಲಯದಲ್ಲಿ ಏನಾದ್ರೂ ಕಟಾವು ಅದು ಇದು ಮಾಡೋದಕ್ಕಿಂತ ಮೊದಲು ಉದ್ದದ ಕೋಲ್ ತಕೊಂಡು ಸ್ವಲ್ಪ ಆ ಜಾಗವನ್ನ ಜಾಲಾಡಿಸ್ಬೇಕು. ಹೊಡೆಯೋದು ಬಡಿಯೋದು ಮಾಡಿದ್ರೆ, ಆ ರೀತಿ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಅಲ್ಲಿ ಇದ್ದಂತ ಹಾವುಗಳು ಅಲ್ಲಿಂದ ಎಸ್ಕೇಪ್ ಆಗ್ತವೆ. ಒಂದು, ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕೆಲಸ ಇದೆ. ಹಾವು, ನೀವು ಒಬ್ಬ ರೈತ ಪ್ರದೇಶಕ್ಕೆ ಪ್ರವೇಶ ಮಾಡುವಾಗಲೇ ಸುಮಾರು ದೂರಕ್ಕೆ ಹಾವುಗಳಿಗೆ ಗೊತ್ತಾಗ್ಬಿಡ್ತದೆ ವಾಸನೆ ಮೂಲಕ, ಇಂಥ ಜೀವಿ ಅಲ್ಲಿಗೆ ಬರ್ತಾ ಇದೆ, ಆಹಾರ ಆದ್ರೆ ಬೇಟೆ ಆಡ್ತೇನೆ, ಸಂಗಾತಿ ಆದ್ರೆ ಮಿಲನ ಆಗ್ತೇನೆ, ಶತ್ರು ಆದ್ರೆ ಎಸ್ಕೇಪ್ ಆಗ್ತೇನೆ ಅಂತೇಳಿ ಆ ಥಾಟಲ್ಲಿ ಇದೆ. ಅವುಗಳೇನು ಮಾಡ್ತವೆ, ಶತ್ರು ಮನುಷ್ಯ ಶತ್ರು ಲಿಸ್ಟ್ ಅಲ್ಲಿ ಇದ್ದಾನೆ, ಅಷ್ಟು ದೂರದಿಂದ ವಾಸನೆಯನ್ನ ನಾಲಿಗೆ ಮೂಲಕ ತಕೊಳ್ತವೆ. ಮನುಷ್ಯ ಬರ್ತಾ ಇದ್ರೆ ಅಲ್ಲಿಂದ ಅವನ ವಾಸನೆ ಕಡಿಮೆ ಇರುವಷ್ಟು ಜಾಗಕ್ಕೆ ದೂರ ಓಡಿ ಹೋಗ್ತವೆ. ನಡೆದಾಡುವ ಶಬ್ದವನ್ನು ಕೂಡ ಗ್ರಹಿಸ್ತವೆ, ಭೂಮಿಯ ಕಂಪನವನ್ನ ಗ್ರಹಿಸ್ತವೆ. ಆದ್ರೆ 60% ಭಾಗ ಹಾವುಗಳಿಗೆ ಗೊತ್ತಾಗುವಂತ ಎಲ್ಲಾ ವ್ಯವಸ್ಥೆ ಇರುವುದು ನಾಲಿಗೆಯಲ್ಲಿ. ಆಮೇಲೆ ಈಗ ಕಡಿತ ಆದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಏನು ಮಾಡಬೇಕು ಅಂತ? ಪ್ರಥಮ ಚಿಕಿತ್ಸೆ. ನಾನು, ನನಗೆ 13 ಬಾರಿ ಹಾವು ಕಚ್ಚಿದೆ, ವಿಷದ ಹಾವುಗಳು ಕಚ್ಚಿವೆ, 11 ಬಾರಿ ನಾಗರಹಾವು ಕಚ್ಚಿದೆ, 1 ಬಾರಿ ಕಡಂಬಾಳ ಕಚ್ಚಿದೆ, 1 ಬಾರಿ ಕಾಳಿಂಗ ಸರ್ಪ ಸ್ಕ್ರಾಚ್ ಆಗಿದೆ. ಈ 13 ಬಾರಿನ ಕಡಿತಗಳಲ್ಲೂ ಕೂಡ ನಾನೊಂದು ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ನಾನೇ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೆ, ನಾನು ಆಟೋ ಡ್ರೈವಿಂಗ್ ರಿಕ್ಷಾ ಓಡಿಸ್ತಾ ಇದ್ದೆ ಆ ಕಾಲದಲ್ಲಿ. ಅದೇ ಒಂದು ಎಕ್ಸ್ಪೀರಿಯನ್ಸ್. ಈಗ ಸಾಮಾನ್ಯವಾಗಿ ಹಾವು ಕಚ್ಚಿದ ಕೂಡಲೇ ನಾವು ಮೊದಲು ಮಾಡಬೇಕಾದ ಕೆಲಸ, ತಕ್ಷಣ 3-4 ನಿಮಿಷದ ಒಳಗೆ, ಈಗ ಕೈಗೆ ಕಚ್ಚಿದ್ರೆ ಹಸ್ತಕ್ಕೆ ಕಚ್ಚು ಜಾಸ್ತಿ, ಪಾದಕ್ಕೆ ಕಚ್ಚಿದ್ರೆ, ಕಾಲಿಗೆ ಕಚ್ಚಿದ್ರೆ ಪಾದಕ್ಕೆ ಕಚ್ಚು ಜಾಸ್ತಿ, ಪಾದಕ್ಕೆ ಗಾಯಕ್ಕಿಂತ ಮೇಲೆ ಅಥವಾ ಗಾಯದ ಮೇಲಿನಿಂದಲೇ ತೊಡೆಯವರೆಗೆ ಬ್ಯಾಂಡೇಜ್ ಮಾದರಿಯಲ್ಲಿ ಬಟ್ಟೆಯನ್ನು ಸುತ್ತಕೊಂಡು ಬರುವುದು. ಹಸ್ತಕ್ಕೆ ಕಚ್ಚಿದ್ರೆ ಹಸ್ತದಿಂದ ಕೆಳಭಾಗಕ್ಕೆ ತೋಳಿನವರೆಗೆ ಬ್ಯಾಂಡೇಜ್ ಮಾದರಿಯಲ್ಲಿ ಬಿಗಿಯಾಗಿ ಕಟ್ಟಬೇಕು, ಅಲ್ಲ ಮಧ್ಯಮ ಬಿಗಿತದಲ್ಲಿ ಕಟ್ಟಬೇಕು. ಬಿಗಿ ಕಟ್ಟಲೇಬಾರದು, ಮತ್ತು ಒಂಟಿ ಹಗ್ಗ ಇದೆಯಲ್ಲ, ಒಂಟಿ ಹಗ್ಗದಿಂದ ಯಾವತ್ತೂ ಕಟ್ಟು ಹಾಕುವುದು ತಪ್ಪು ಕ್ರಮ. ಈ ಬ್ಯಾಂಡೇಜ್ ಮಾದರಿಯಲ್ಲಿ ಮಧ್ಯಮ ಬಿಗಿತದಲ್ಲಿ ಕಟ್ಟು, ತೀರ ಬಿಗಿ ಅಲ್ಲ, ಮೇಲ್ಪದರದ ರಕ್ತನಾಳಗಳನ್ನ ಮಾತ್ರ ನಾವು ಒತ್ತುವುದು. ಇದು 3-4 ನಿಮಿಷದ ಒಳಗೆ ಹಾವು ಕಚ್ಚಿತ್ತು, ಪಾದಕ್ಕೆ ಕಚ್ಚಿತ್ತು, ಆಚೆಚೆ ನೋಡೋದು, ಯಾವ್ದಾದ್ರು ಬಟ್ಟೆ ತರ ವಸ್ತು ಇದ್ರೆ ಅದನ್ನ ಕಟ್ಟುದು. ಕಟ್ಟಿದ ನಂತರ, ಕಚ್ಚಿದ ನಂತರ ಆ ವ್ಯಕ್ತಿ ಓಡಾಡಬಾರ್ದು. ಯಾಕೆ ಓಡಾಡಬಾರ್ದಂದ್ರೆ, ಕಚ್ಚಿ ಅವನು ಓಡಾಡಲಿಕ್ಕೆ ಶುರು ಮಾಡಿದ್ರೆ ರಕ್ತ ಪರಿಚಲನೆ ವೇಗ ಆಗಿ ಅದರ ಜೊತೆ ವಿಷ ಬೆರ್ತು ಅವನಿಗೆ ಹಾರ್ಟಿಗೋ ಕಿಡ್ನಿಗೋ ಹೋಗಿ ಸ್ವಲ್ಪ ಸಮಸ್ಯೆ ಬರಬಹುದು, ಕೆಲವು ಚಿಹ್ನೆಗಳು ಬೇಗ ಬರಬಹುದು ಅಂತೇಳಿ. ಪಟ್ಟ ಬಿದ್ದು ಸಾಯುವಂತಹ ವಿಷವನ್ನ ಹಾವುಗಳು ಇಂಜೆಕ್ಟ್ ಮಾಡೋದಿಲ್ಲ, ಅದು ಫಿಲ್ಮ್ ಅಲ್ಲಿ ಮತ್ತು ಸೀರಿಯಲ್ ಅಲ್ಲಿ ಮಾತ್ರ, 2 ನಿಮಿಷದಲ್ಲಿ ಒಂದು ಡೆತ್. ವಾಸ್ತವದಲ್ಲಿ ಹಾಗಿಲ್ಲ, ಸಮಯ ಇದೆ, ಹಾಗಂತ ಕಾಯ್ಲಿಕ್ಕಿಲ್ಲ. ಕಚ್ಚಿತ್ತು, 2-3 ನಿಮಿಷದೊಳಗೆ ಆ ಕಟ್ಟು ಆ ಭಾಗವನ್ನು ಕಟ್ಟುವುದು, ಓಡಾಡದೆ ಸಮೀಪದಲ್ಲಿ ಯಾರಾದ್ರೂ ಇದ್ರೆ ಅವರಿಗೆ ತಿಳಿಸುವುದು, ಬೈಕ್ ಆಗ್ಲಿ ರಿಕ್ಷಾ ಆಗ್ಲಿ ಯಾವುದಾದ್ರು ವಾಹನದಲ್ಲಿ ಸಮೀಪದ ಅಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವುದು. ನಾಟಿ ಔಷಧಿಗೆ ಹಾವಿನ ಕಡಿತದಲ್ಲಿ ನಾನು ಮೆನ್ಷನ್ ಮಾಡೋದಿಲ್ಲ, ಯಾಕಂದ್ರೆ ಅದರ ಬಗ್ಗೆ ಅಧ್ಯಯನ ಆಗಿದೆ, ತುಂಬಾ ವಿಚಾರಗಳು ಇದ್ದೀವಿ. ಹಾವಿನ ಕಡಿತಕ್ಕೆ ಮಾತ್ರ ನಾನು ಮಾತಾಡ್ತೀನಿ, ನಾಟಿ ಔಷಧಿ. ಹಾವಿನ ಕಡಿತಕ್ಕೆ ಪರಿಣಾಮಕಾರಿ ಔಷಧಿ ಈಗ ಅಂದ್ರೆ ಪ್ರಾಣ ರಕ್ಷಣೆಯ ದೃಷ್ಟಿಯಲ್ಲಿ ಅಲೋಪತಿ ಇಂಗ್ಲಿಷ್ ಔಷಧಿ. ಇಲ್ಲಿ ಹೋದ್ರೆ ನಾಗರ ಹಾವು ಕಚ್ಚಿದ್ರೆ, ಕನ್ನಡಿ ಹಾವು ಕಚ್ಚಿದ್ರೆ, ಕಡಂಬಳ ಕಚ್ಚಿದ್ರೆ ಸಾಸ್ಕೇಲ್ಡ್ ವೈಪರ್ ಅಂತ ಒಂದು ಹಾವು ಬರ್ತದೆ. ಇದು 4 ವಿಷಕಾರಿ ಹಾವುಗಳು, ಮತ್ತೆ ಈ ಹಾವುಗಳು ಕಚ್ಚಿದ್ರೆ ಸಾವು ಸಂಭವಿಸಬಹುದು. ಹಾಗಾಗಿ ಈ 4 ಹಾವುಗಳ ವಿಷಕ್ಕೂ ಈಗ ಪ್ರತಿ ವಿಷ ಇದೆ. ಅಲೋಪತಿ ಎಲ್ಲಾ ಆಸ್ಪತ್ರೆಗಳಲ್ಲಿ ವಿಷ ಔಷಧಿ ಇರೋದ್ರಿಂದ

ಇಷ್ಕಿಂದೆಗೆ ಬಂದು ಸೇರಿ ಸುಗ್ರೀವನ ಮಂತ್ರಿಯಾಗಿ ಅಗ್ರಸ್ಥಾನಮಾನದಿಂದ ಸಿದ್ಧನಾದ ಪ್ರಸಿದ್ಧನಾದ ಉಗ್ರನೇ ಮನಿಷ್ಠೆಲಿ ಸಮಗ್ರ ವಿದ್ಯೆ